ಹೊಸ ಆನಂದ ನೀನೆಂದು ತಂದೆ, ಹೊಸ ಬಾಳಿಗೆ ನೀ ಜೊತೆಯಾರೆ. ಹೊಸ ಆನಂದ ನೀನೆಂದು ತಂದೆ, ಹೊಸ ರಾಗ ಹೊಸ ತಾಳ ಹೊಸ ಭಾವಗೀತೆಗೆ ನೀನಾದೆ, ಹೊಸ ಬಾಳಿಗೆ ನೀ ಜೊತೆಯಾದೆ. ಹೊಸ ಆನಂದ ನೀನೆಂದು ತಂದೆ, ಹೊಸ ಆನಂದ ನೀನೆಂದು ತಂದೆ. ಹೊಸ ಆಸೆ ನೂರು ತಂದು, ಹೊಸ ಸ್ನೇಹದಿಂದ ಬೆಸೆದು, ಹೊಸ ರಾಗ ಮೀಟಿಯಿಂದು ಹಿತ ನೀಡಿದೆ, ಸುಖ ತೋರಿದೆ ಮನದಲ್ಲಿ ಉಲ್ಲಾಸ ತಂದು. ಹೊಸ ಬಾಳಿಗೆ ನೀ ಜೊತೆಯಾದೆ, ಹೊಸ ಆನಂದ ನೀನೆಂದು ತಂದೆ, ಹೊಸ ಆನಂದ ನೀನೆಂದು ತಂದೆ. ಪಾದ ಹೊನ್ನತು ನಡೆವಾಗ ನಿನ್ನ ನಡುವು ಲತೆಯಂತೆ ಆಡ ಚೆಲುವು, ಕಣ್ಣು ತುಂಬಿತು ಮನ ತುಂಬಿತು ಅನುರಾಗ ನನ್ನಲ್ಲಿ ತಂದು. ಹೊಸ ಬಾಳಿಗೆ ನೀ ಜೊತೆಯಾದೆ, ಹೊಸ ಆನಂದ ನೀನೆಂದು ತಂದೆ, ಹೊಸ ಆನಂದ ನೀನೆಂದು ತಂದೆ. ಹೀಗೆಯಿರಲಿ ಹೇ ಮಲ್ಲಿಗೆ ಬಾಡದಿರಲಿ, ನಾತಿ ಜಾರದಿರಲಿ ಹಗಲೆಂದು ಮೂಡದಿರಲಿ, ಬೆಳದಿಂಗಳ ಈ ಬೊಂಬೆ ಬಳಿಯಲ್ಲೆಂದೆಂದು ಇರಲಿ. ಹೊಸ ಬಾಳಿಗೆ ನೀ ಜೊತೆಯಾದೆ, ಹೊಸ ಆನಂದ ನೀನೆಂದು ತಂದೆ. ಹೊಸ ರಾಗ ಹೊಸ ತಾಳ ಹೊಸ ಭಾವ ಗೀತೆಗೆ ನೀನಾದೆ, ಹೊಸ ಬಾಳಿಗೆ ನೀ ಜೊತೆಯಾದೆ, ಹೊಸ ಆನಂದ ನೀನೆಂದು ತಂದೆ, ಹೊಸ ಆನಂದ ನೀನೆಂದು ತಂದೆ.